ಪ್ರತಿ ಜಮೀನಿನ ಆಧಾರದ ಮೇಲೆ ನಷ್ಟದ ನಿರ್ಧರಣೆಯನ್ನು ಮಾಡಲಾಗುತ್ತದೆ. ರಾಜ್ಯ ಸರ್ಕಾರ ಹಾಗೂ ವಿಮಾ ಸಂಸ್ಥೆಗಳು ಜಂಟಿ ಸಮಿತಿಯಲ್ಲಿ ನಷ್ಟ ನಿರ್ಧರಣೆಯನ್ನು ಮಾಡಿದ ನಂತರ ವಿಮಾ ಪರಿಹಾರ ಮೊತ್ತವನ್ನು ಲೆಕ್ಕಾಚಾರ ಮಾಡಲಾಗುತ್ತದೆ ಮತ್ತು ಇದನ್ನು ನೇರವಾಗಿ ರೈತರ ಬ್ಯಾಂಕ್ ಖಾತೆಗೆ ಜಮೆ ಮಾಡಲಾಗುತ್ತದೆ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ, ಸ್ವಾವಲಂಬನೆಯಡೆಗೆ ಒಂದು ಹೆಜ್ಜೆ. ಹಸಿರು ಸಿರಿ, ಹಸಿರು ಸಿರಿ, ಹಸಿರು ಸಿರಿ. ಪ್ರಸ್ತುತ ಕೃಷಿ ಚಟುವಟಿಕೆಗಳ ಕುರಿತ ಕಾರ್ಯಕ್ರಮ. ಕೇಳಿ ಕಾರ್ಯಕ್ರಮ ಹಸಿರು ಸಿರಿ, ಹಸಿರು ಸಿರಿ, ಹಸಿರು ಸಿರಿ. ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಅಂಗಾಂಶ ಕೃಷಿಯ ಬಗ್ಗೆ ನಾವು ಮಾತನಾಡ್ತಾ ಇದ್ದೇವೆ. ಇತ್ತೀಚಿನ ದಿವಸಗಳಲ್ಲಿ ಈ ಅಂಗಾಂಶ ಕೃಷಿ ಅನ್ನುವಂಥದ್ದು ಹೆಚ್ಚಿನ ಮಹತ್ವವನ್ನು ಪಡೆದುಕೊಂಡಿದೆ. ಸಾಮಾನ್ಯವಾಗಿ ಯಾವ ಬೆಳೆಗೆ ಹೆಚ್ಚು ಬೇಡಿಕೆ ಇರುತ್ತೋ ಅಂತಹ ಎಲ್ಲ ಬೆಳೆಗಳನ್ನು ಕೂಡ ಅಂಗಾಂಶ ಕೃಷಿ ಪದ್ಧತಿಯಲ್ಲಿ ಬೆಳವಣಿಗೆ ಮಾಡುವ ಹಾಗೆ, ಅದನ್ನು ಸಾಗುವಳಿಯನ್ನು ಮಾಡುವ ಹಾಗೆ ವಿಜ್ಞಾನಿಗಳು ಅಂಗಾಂಶ ಕೃಷಿಯ ಮೂಲಕ ನಮಗೆ ಸಸ್ಯಗಳನ್ನು ಒದಗಿಸಿಕೊಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಅಂಗಾಂಶ ಕೃಷಿ ಅಂತ ಅಂದರೆ ಏನು, ಹೇಗೆ ಇಲ್ಲಿ ಸಸ್ಯಗಳನ್ನು ಉತ್ಪಾದನೆಯನ್ನು ಮಾಡಲಾಗುತ್ತೆ, ಇದರಿಂದ ರೈತರಿಗೆ ಏನೆಲ್ಲ ಲಾಭ ಆಗುತ್ತೆ, ಸದ್ಯಕ್ಕೆ ಯಾವ್ಯಾವ ಬೆಳೆಗೆ ಸಂಬಂಧಪಟ್ಟ ಹಾಗೆ ಅಂಗಾಂಶ ಕೃಷಿಯ ಮೂಲಕ ಸಸ್ಯಗಳ ಅಭಿವೃದ್ಧಿಯನ್ನು ಮಾಡಲಾಗಿದೆ ಅನ್ನುವಂಥ ವಿಚಾರಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿದುಕೊಳ್ಳೋಣ. ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಹಾಸನದ ಕೃಷಿ ಮಹಾವಿದ್ಯಾಲಯದ ಸಸ್ಯ ಜೈವಿಕ ತಂತ್ರಜ್ಞಾನ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಎಸ್ ಸ್ಮಿತಾ ಅವರು. ಸ್ಮಿತಾ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ಈ ಅಂಗಾಂಶ ಕೃಷಿ ಅಂತ ಅಂದ್ರೇನು ಮತ್ತೆ ಅದರ ವಿವಿಧ ಹಂತಗಳು ಯಾವ್ಯಾವು ಅನ್ನುವಂಥದ್ದನ್ನ ತಿಳಿಸ್ಕೊಡಿ. ಮುಖ್ಯವಾಗಿ ಅಂಗಾಂಶ ಕೃಷಿ ಅಂದ್ರೆ ಟಿಶ್ಯೂ ಕಲ್ಚರ್ ಅಂತ ಕರಿತೀವಿ. ಇದರಲ್ಲಿ ಗಿಡದ ಒಂದು ಅತಿ ಚಿಕ್ಕ ಭಾಗ ಅಂದ್ರೆ ಮೆರಿಸ್ಟಮ್ ಆಗಿರ್ಬೋದು, ಶೂಟ್ ಟಿಪ್ ಆಗಿರ್ಬೋದು, ಅಂದ್ರೆ ಎಲೆ, ಬೇರು, ಕಾಂಡ, ಕುಡಿಗಳು ಅಥವಾ ಕಡ್ಡಿಗಳು, ಇಂಥವುಗಳನ್ನ ಪ್ರಯೋಗಾಲಯದಲ್ಲಿ ಕೃತಕ ಪೋಷಕ ಮಾಧ್ಯಮ ಅಂದ್ರೆ ಆರ್ಟಿಫಿಷಿಯಲ್ ನ್ಯೂಟ್ರಿಯಂಟ್ ಮೀಡಿಯಂ ಇದರಲ್ಲಿ ಬೆಳೆಸಿ ಸಾವಿರಾರು ಸಮಾನ ಗುಣಮಟ್ಟ ಇರುವಂತಹ, ಗಾತ್ರ ಇರುವಂತಹ, ಆಕಾರ ವಯಸ್ಸು ಇರುವಂತಹ ಗಿಡಗಳನ್ನು ಉತ್ಪಾದಿಸುವ ಒಂದು ಅದ್ಭುತವಾದ ಜೈವಿಕ ತಂತ್ರಜ್ಞಾನವಾಗಿದೆ. ಇದು ನಿಯಂತ್ರಿತ ಪರಿಸರದಲ್ಲಿ ಅಗತ್ಯವಾದ ಪೋಷಕಾಂಶಗಳನ್ನು ನಿಗದಿತ ಸಮಯದಲ್ಲಿ ಪೂರೈಸಿ ಈ ಗಿಡಗಳನ್ನು ಬೆಳೆಯುವುದು ಇದೊಂದು ವಿಧಾನವಾಗಿದೆ. ಈ ಪ್ರಕ್ರಿಯೆಯ ಹಂತಗಳು ಅಂತ ಬಂದಾಗ ಮೊದಲನೆಯದಾಗಿ ಮೂಲ ಸೋಮ ಆಯ್ಕೆ ಅಥವಾ ಚಯನ ಸಿದ್ಧತೆ, ಇದನ್ನ ಎಕ್ಸ್ಪ್ಲಾಂಟ್ ಸೆಲೆಕ್ಷನ್ ಅಂತಾನು ಕರಿತೀವಿ. ಸಾಮಾನ್ಯವಾಗಿ ಬೇರು, ಎಲೆ, ಕಾಂಡ, ಕಡ್ಡಿ, ಶೂಟ್ ಟಿಪ್ಸ್ ಅಥವಾ ಅಪಿಕಲ್ ಮೆರಿಸ್ಟಮ್ಸ್ ಇವುಗಳನ್ನು ಆರೋಗ್ಯಕರವಾಗಿರುವಂತಹ ತಾಯಿ ಗಿಡದಿಂದ ತೆಗೆದುಕೊಂಡು ಇದನ್ನು ಹೇಗೆ ತೆಗೆದುಕೊಳ್ತೀವಿ ಅಂತಂದ್ರೆ ರೋಗಮುಕ್ತ, ಬಲವಾದ, ಉತ್ತಮ ಉತ್ಪಾದನಾ ಸಾಮರ್ಥ್ಯ ಇರುವ ತಳಿಯಿಂದ ಆಯ್ಕೆ ಮಾಡ್ತೀವಿ. ಇದಾದ ನಂತರ ಇದನ್ನ ಶುದ್ಧೀಕರಣ ಅಂದ್ರೆ ಸ್ಟೆರಿಲೈಸೇಷನ್ ಅಂತ ಮಾಡ್ತೀವಿ. ಹೇಗೆ ಒಂದು ಉಪ್ಪಿನಕಾಯಿನ ಮಾಡಬೇಕು ಅಂದಾಗ ಸ್ವಚ್ಛತೆಯನ್ನು ಕಾಪಾಡ್ಕೋಬೇಕೋ ಹಾಗೆಯೇ ಆಯ್ದ ಭಾಗವನ್ನು ಮೊದಲು ನೀರಿನಲ್ಲಿ ಚೆನ್ನಾಗಿ ತೊಳೆದುಕೊಂಡು ನಂತರ 70% ಆಲ್ಕೋಹಾಲ್ ಅಥವಾ 0.1% ಮರ್ಕ್ಯೂರಿ ಕ್ಲೋರೈಡ್ ಅಲ್ಲಿ ಸ್ವಲ್ಪ ಹೊತ್ತು ನೆನೆಸಿಟ್ಟು ರೋಗಾಣು ರಹಿತವಾಗಿಸುತ್ತೇವೆ. ನಂತರ ನಿಷ್ಪ್ರಣ ನೀರಿನಲ್ಲಿ ಅಂದ್ರೆ ಸ್ಟೆರೈಲ್ ಡಿಸ್ಟಿಲ್ ವಾಟರ್ ಅಲ್ಲಿ ಚೆನ್ನಾಗಿ ತೊಳ್ಕೋಬೇಕಾಗುತ್ತೆ. ಇದಾದ ನಂತರ ಪೋಷಕ ಮಾಧ್ಯಮದಲ್ಲಿ ಆಯ್ದ ಭಾಗವನ್ನು ಇರಿಸಿ ಬೆಳೆಯಲು ಪ್ರಾರಂಭಿಸುತ್ತೇವೆ. ಇದನ್ನು ನಾವು ಕಲ್ಚರ್ ಇನಿಶಿಯೇಷನ್ ಅಂತಾನು ಕರಿತೀವಿ. ಇದನ್ನ ನಾವು ಮೃಷಗ ಅಂಡ್ ಸ್ಕೂಕ್ ಎಸ್ಎಂಎಸ್ ಮೀಡಿಯಾ ಅಂತ ಇರುವಂತಹ ಪೋಷಕ ಮಾಧ್ಯಮವನ್ನು ಬಳಸಿಕೊಂಡು ಇದರಲ್ಲಿ ಗಿಡಗಳನ್ನು ಬೆಳೆಯುವುದಕ್ಕೆ ಬೇಕಾಗುವ ಸಕ್ಕರೆ, ವಿಟಮಿನ್ಸ್, ಅಮೈನೋ ಆಮ್ಲಗಳು ಮತ್ತು ಸಸ್ಯ ಹಾರ್ಮೋನ್ಗಳು, ಸೈಟೋಕೈನಿನ್ ಆಗಿರ್ಬೋದು, ಆಕ್ಸಿನ್ಸ್ ಆಗಿರ್ಬೋದು, ಇವನ್ನೆಲ್ಲದನ್ನು ಸೇರಿಸಿ ಎಕ್ಸ್ಪ್ಲಾಂಟ್ ಅನ್ನು ಬೆಳೆಸಿಕೊಳ್ಳುತ್ತೇವೆ. ಮೊದಲನೆಯದಾಗಿ ಇದನ್ನು ನಾವು ಕಾಂಡಗಳ ವೃದ್ಧಿಯನ್ನು ಮಾಡುತ್ತೇವೆ. ಹೇಗಪ್ಪ ಅಂದ್ರೆ ಈ ಮಾಧ್ಯಮಕ್ಕೆ ಸೈಟೋಕೈನಿನ್ ಅನ್ನುವ ಹಾರ್ಮೋನ್ ಅನ್ನು ಹಾಕಿ ಏನು ಚಿಕ್ಕ ಚಯನ ಭಾಗವನ್ನು ತಗೊಂಡಿರ್ತೀವಿ ಅದನ್ನು ಅದರಲ್ಲಿ ಇರಿಸಿ ಇದರಿಂದ ಹಲವಾರು ಕಾಂಡಗಳು ಅಂದ್ರೆ ಮಲ್ಟಿಪಲ್ ಶೂಟ್ಸ್ ಅನ್ನು ತಗೋತೀವಿ. ಇದಾದ ನಂತರ ಪ್ರತಿ 3-4 ವಾರಗಳಿಗೊಮ್ಮೆ ಸಬ್ ಕಲ್ಚರ್ ಅಂತ ಮಾಡ್ತೀವಿ. ಯಾಕೆಂದ್ರೆ ಇರುವಂತ ಪೋಷಕಾಂಶಗಳೆಲ್ಲ ಕಳೆದು ಹೋಗಿರುತ್ತೆ, ನಶಿಸಿರುತ್ತೆ. ಅದರಿಂದ ನಾವು ಪ್ರತಿ 3-4 ವಾರಕ್ಕೆ ಒಮ್ಮೆ ಈ ಮೀಡಿಯಂನ ಚೇಂಜ್ ಮಾಡ್ತಾ ಹೋಗ್ತೀವಿ, ಹಸ್ತಾಂತರ ಮಾಡ್ಕೊಳ್ತೀವಿ. ಯಾಕೆಂದ್ರೆ ಬೇರೆ ಶೂಟ್ಗಳು ಕೂಡ ಬರಬೇಕು, ಕಾಂಡಗಳು ಕೂಡ ವೃದ್ಧಿ ಆಗಬೇಕು ಅಂತ. ಇದಾದ ನಂತರ ಬೇರುಗಳ ಬೆಳವಣಿಗೆ ನಡೆಯುತ್ತೆ ಅಂದ್ರೆ ರೂಟ್ ಇಂಡಕ್ಷನ್. ಸೊ ಇದಕ್ಕೇನ್ ಮಾಡ್ತೀವಿ ಅಂದ್ರೆ ನಾವು ಆಕ್ಸಿನ್ ಹಾರ್ಮೋನ್ ಅನ್ನು ವಿಶೇಷ ಮಾಧ್ಯಮಕ್ಕೆ ವರ್ಗಾಯಿಸುತ್ತೇವೆ. ಇದರಿಂದ ಆರೋಗ್ಯಕರ ಬೇರುಗಳು ಸಹ ಬೆಳೆಯುತ್ತವೆ. ಇವು ಪ್ರಯೋಗಾಲಯದಲ್ಲಿ ಬೆಳೆದ ಗಿಡಗಳು ನೈಸರ್ಗಿಕ ಪರಿಸರಕ್ಕೆ ತಕ್ಷಣ ಹೊಂದಿಕೊಳ್ಳುವುದಿಲ್ಲ. ಸೊ ಅದಕ್ಕೆ ನಾವೇನ್ ಮಾಡ್ತೀವಿ, ಹಾರ್ಡ್ನಿಂಗ್ ಎನ್ನುವ ಪ್ರಕ್ರಿಯೆಯನ್ನು ಮಾಡಬೇಕಾಗುತ್ತೆ. ಇದರಲ್ಲಿ ಮೊದಲು ಹಸಿರು ಮನೆ ಅಥವಾ ಪಾಲಿಹೌಸ್ ಅಂತ ಕೇಳಿರ್ತಾರೆ, ಅದರಲ್ಲಿ ತಾಯಿ ಮಡಿ ಮಾಡಿ, ಈ ತಾಯಿ ಮಡಿ ಹೇಗ್ ಮಾಡ್ತೀವಿ ಅಂದ್ರೆ, 1 ಅಡಿ ಎತ್ತರ, 4-5 ಅಡಿ ಅಗಲ, ಸಾಧ್ಯವಾಗುವಷ್ಟು ಉದ್ದ, ಅಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಉದ್ದ ಮಾಡ್ಕೊಂಡು ಇದರ ಮೇಲೆ 4-5 ಇಂಚು ತೆಂಗಿನ ನಾರು ಹಾಕ್ಬೇಕಾಗುತ್ತೆ, ಅಂದ್ರೆ ಕೊಕ್ಕೋಪಿಟ್ಟನ್ನ ಹಾಕ್ತಿವಿ. ಇದರ ಮೇಲೆ ಗಿಡಗಳನ್ನು ನೆಟ್ಟು ಕ್ರಮೇಣ ತಾಪಮಾನ ಆಗಿರ್ಬೋದು, ಬೆಳಕು, ತೇವಾಂಶಕ್ಕೆ ಹೊಂದಿಕೊಳ್ಳಲು ಬಿಡ್ತೇವೆ. ಇದನ್ನ ನಾವು ಪ್ರಾಥಮಿಕ ಹಾರ್ಡ್ನಿಂಗ್ ಅಂತ ಕರಿತೇವೆ. ನಂತರ ಈ ಗಿಡಗಳನ್ನು ಸಾಮಾನ್ಯ ನರ್ಸರಿಯಲ್ಲಿ ಮತ್ತೆ 1-2 ತಿಂಗಳು ಕಾಲ ಬೆಳೆಸಬೇಕಾಗುತ್ತೆ. ಇದನ್ನ ನಾವು ಸೆಕೆಂಡರಿ ಹಾರ್ಡ್ನಿಂಗ್ ಅಂತ ಕರಿತೀವಿ. ಕೊನೆಯದಾಗಿ 3-4 ತಿಂಗಳ ನಂತರ ಗಿಡಗಳನ್ನು ಹೊಲಕ್ಕೆ ನೆಡುವ ಮಟ್ಟಿಗೆ ಬಲವಾಗಿ ಬೆಳೆಯುತ್ತವೆ. ಇವುಗಳನ್ನು ನೇರವಾಗಿ ಹೊಲದಲ್ಲಿ ನಿಗದಿತ ಬೆಳೆಗಳ ಅಂತರದಲ್ಲಿ ಅಥವಾ ತಳಿಯ ಅನುಸಾರ ಸೂಕ್ತ ಅಂತರದಲ್ಲಿ ನೆಡಲಾಗುತ್ತದೆ. ಹೀಗೆ ವಿವಿಧ ಹಂತಗಳಲ್ಲಿ ಅಂಗಾಂಶ ಕೃಷಿ ಪದ್ಧತಿಯ ಮೂಲಕ ಸಸ್ಯಗಳ ಉತ್ಪಾದನೆಯನ್ನ ಮಾಡಲಾಗುತ್ತೆ. ಈ ಅಂಗಾಂಶ ಕೃಷಿಯ ಅನುಕೂಲಗಳೇನು ಮತ್ತೆ ಇದರಿಂದ ರೈತರಿಗೆ ಏನೆಲ್ಲ ಲಾಭಗಳು ಸಂಭವಿಸುತ್ತೆ? ಇದರ ಅನುಕೂಲಗಳು ಅಂತ ಬಂದಾಗ, ಮೊದಲನೇದಾಗಿ ರೋಗ ಮುಕ್ತ ಗಿಡಗಳ ಉತ್ಪಾದನೆ ಆಗುತ್ತೆ. ಪ್ರಮುಖವಾಗಿ ವೈರಾಣು ಆಗಿರ್ಬೋದು, ಬ್ಯಾಕ್ಟೀರಿಯಾ ಆಗಿರ್ಬೋದು, ನೆಮೋಟೋಡ್, ಈ ರೋಗಗಳಿಲ್ಲದ ಗಿಡಗಳನ್ನು ನಾವು ಆಯ್ಕೆ ಮಾಡ್ಕೋತೀವಿ. ಈ ಮೂಲಕ ಸಾವಿರಾರು ಗಿಡಗಳನ್ನು ಕಡಿಮೆ ಸಮಯದಲ್ಲಿ ಒಟ್ಟಿಗೆ ತಯಾರಿಸಬಹುದು, ಅಂದ್ರೆ ಮಾಸ್ ಮಲ್ಟಿಪ್ಲಿಕೇಶನ್ ಅಂತ ಮಾಡ್ತೀವಿ. ಒಂದು ಗಿಡದಿಂದ ಸುಮಾರು 100 ಇಲ್ಲ 200 ಗಿಡಗಳನ್ನು ಒಟ್ಟಿಗೆ ನಾವು ಒಂದೇ ಸಮಯದಲ್ಲಿ ಪಡ್ಕೋಬಹುದು. ಮತ್ತೆ ಅಪರೂಪದ ನಾಶವಾಗುವ ಹಂತದಲ್ಲಿರುವ ತಳಿಗಳು, ಅಂದ್ರೆ ಎಂಡೇಂಜರ್ಡ್ ಸ್ಪೀಷೀಸ್ ಅಂತ ಏನ್ ಕರಿತೀವಿ, ಅಂತವುಗಳನ್ನು ಕೂಡ ಇದರಲ್ಲಿ ಉತ್ಪಾದಿಸಬಹುದು. ಆಮೇಲೆ ಜೀವ ಸಂಕಲನ ಸಂರಕ್ಷಣೆ, ಅಂದ್ರೆ ಜರ್ಮ್ ಪ್ಲಾಸಮ್ ಕನ್ಸರ್ವೇಶನ್ ಕೂಡ ನಾವು ಇದರಲ್ಲಿ ಮಾಡ್ಕೋಬಹುದಾಗಿದೆ. ಸಮಾನ ಗುಣಮಟ್ಟದ ಹಣ್ಣುಗಳು ಅಥವಾ ಬೆಳೆಗಳು ದೊರೆತು ಮಾರುಕಟ್ಟೆಯಲ್ಲಿ ಉತ್ತಮ ಬೆಲೆಯನ್ನು ಪಡೆಯಬೇಕಾದ್ರೆ ಈ ಅಂಗಾಂಶ ಕೃಷಿ ಮೂಲಕ ನಾವು ಪಡ್ಕೋಬಹುದಾಗಿದೆ. ಹಾಗೆ ಗಿಡ ಸಂಶೋಧನೆಯಲ್ಲಿರುವ ಹೊಸ ತಳಿಗಳ ಅಭಿವೃದ್ಧಿಗೂ ಸಹ ಈ ಅಂಗಾಂಶ ಕೃಷಿ ವಿಧಾನವನ್ನು ಉಪಯೋಗಿಸಬಹುದಾಗಿದೆ. ಸಮಾನವಾಗಿ ಬೆಳೆಯುವ ಗಿಡಗಳಿಂದ ಸುಲಭ ನಿರ್ವಹಣೆಯಿಂದ ರಸಗೊಬ್ಬರ, ನೀರಿನ ಪರಿಣಾಮಕಾರಿ ಬಳಕೆಯನ್ನು ಸಹ ನಾವಿದರಲ್ಲಿ ಕಂಡುಕೋಬಹುದಾಗಿದೆ. ಅದಲ್ಲದೆ ರೈತರಿಗೆ ಬಹುಮುಖ್ಯವಾಗಿ ಉಪಯೋಗಗಳು ಅಥವಾ ಲಾಭಗಳು ಅಂತ ಬಂದಾಗ, 100% ಕೀಟ ಮತ್ತು ರೋಗರಹಿತ ಗಿಡಗಳನ್ನು ಪಡೆದುಕೊಳ್ಳಬಹುದು. ಏಕಸಮಾನ ಬೆಳವಣಿಗೆಯನ್ನು ನಾವಿದರಲ್ಲಿ ಕಾಣಬಹುದು, ಅಂದ್ರೆ ಯೂನಿಫಾರ್ಮ್ ಗ್ರೋತ್ ಅನ್ನ ಕಾಣಬಹುದು. ಹೆಚ್ಚಿನ ಉತ್ಪಾದನೆ ಮತ್ತು ಉತ್ತಮ ಗುಣಮಟ್ಟ, ಒಳ್ಳೆ ಇಳುವರಿಯನ್ನು ಸಹ ಇದರಲ್ಲಿ ನಾವು ನೋಡಬಹುದಾಗಿದೆ. ಕಡಿಮೆ ಅವಧಿಯಲ್ಲಿ ಹೆಚ್ಚಿನ ಗಿಡಗಳನ್ನು ನಾವು ಇದರಲ್ಲಿ ಪಡೆದುಕೊಳ್ಳಬಹುದು. ಹಾಗೆಯೇ ವಾಣಿಜ್ಯ ಬೆಳೆಗಳಲ್ಲಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಗೆ ರಫ್ತು ಮಾಡಲಾಗುವಂತಹ ಬೆಳೆಗಳನ್ನು ಸಹ ಇದರಲ್ಲಿ ನಾವು ಹೆಚ್ಚಾಗಿ ಕಾಣಬಹುದು. ಹೀಗೆ ಅನೇಕ ಉಪಯೋಗಗಳು ಅಂಗಾಂಶ ಕೃಷಿಯಿಂದ ಇದ್ದಾವೆ. ಇದರ ಲಾಭಗಳನ್ನ ರೈತರು ಕೂಡ ಪಡೆದುಕೊಳ್ಳಬಹುದು. ನಮ್ಮ ದೇಶದಲ್ಲಿ ಹಾಗೂ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅಂಗಾಂಶ ಕೃಷಿ ಬೆಳೆಗಳ ಸ್ಥಾನಮಾನ ಅಥವಾ ಪರಿಸ್ಥಿತಿ ಹೇಗಿದೆ? ಅಂಗಾಂಶ ಕೃಷಿ ತಂತ್ರಜ್ಞಾನವು ಸಸ್ಯಗಳ ಒಂದು ಕೋಶ ಅಥವಾ ತುಂಡು ಭಾಗದಿಂದ ಹೊಸ ಗಿಡಗಳನ್ನು ತಯಾರಿಸುವ ಜೈವಿಕ ತಂತ್ರಜ್ಞಾನದ ಒಂದು ವಿಜ್ಞಾನವಾಗಿದೆ. ಭಾರತದಲ್ಲಿ ಅಂತ ಬಂದಾಗ ಈ ತಂತ್ರಜ್ಞಾನವನ್ನು ವ್ಯಾಪಕವಾಗಿ ಕೃಷಿ, ತೋಟಗಾರಿಕೆ, ಅರಣ್ಯ ಮತ್ತು ಔಷಧೀಯ ಬೆಳವಣಿಗೆ ವೃದ್ಧಿಗಾಗಿ ಬಳಸಲಾಗುತ್ತಿದೆ. ಮೊದಲನೆಯದಾಗಿ ಹಣ್ಣುಗಳು ಅಂತ ಬಂದಾಗ ಬಾಳೆಹಣ್ಣಿನ ತಳಿಗಳು G9 ಆಗಿರ್ಬೋದು, ಅದೇ Grand 9, ರೋಬಸ್ಟಾ, Grand 9, ರೆಡ್ ಬಾಳೆ ಪ್ರಮುಖವಾಗಿವೆ. ಇದರಿಂದ ಏನು ಉಪಯೋಗಗಳು ಅಂತಂದ್ರೆ, ಒಂದೇ ಮಾದರಿಯ ಕೀಟ ಅಥವಾ ರೋಗರಹಿತ ಗಿಡಗಳನ್ನು ಪಡೆದುಕೊಳ್ಳಬಹುದು. ಅಲ್ಲದೆ 30-35 kg ಒಂದು ಗಿಡಕ್ಕೆ ಬರುವಂತಹ ಇಳುವರಿಯನ್ನ ಪಡೆದುಕೊಳ್ಳಬಹುದು. ಬಾಳೆಹಣ್ಣು ಅಲ್ಲದೆ ಪರಂಗಿ ಹಣ್ಣಿನಲ್ಲೂ ಕೂಡ ವೈರಸ್ ರಹಿತ ತಳಿಗಳ ಬೆಳವಣಿಗೆ ಖಂಡಿತ ನಾವು ನೋಡಬಹುದಾಗಿದೆ. ವೇಗವಾಗಿ ವಿಸ್ತರಿಸುತ್ತಿರುವ ಉತ್ತಮ ಗುಣಮಟ್ಟದ ದ್ರಾಕ್ಷಿ ತಳಿಗಳನ್ನು ಸಹ ಇದರಲ್ಲಿ ನಾವು ಅಂಗಾಂಶ ಕೃಷಿಯ ಮೂಲಕ ಪಡೆದುಕೊಳ್ಳಬಹುದು. ಅಲ್ಲದೆ ಏಕಸಮಾನ ಬೆಳವಣಿಗೆಯ ಮಾವಿನ ರೂಟ್ ಸ್ಟಾಕ್ ಮಲ್ಟಿಪ್ಲಿಕೇಶನ್ ಅಂತ ಮಾಡ್ತಾ ಇದ್ದಾರೆ. ಸೊ ಅದನ್ನು ಸಹ ನಾವಿದರಲ್ಲಿ ತಗೋಬಹುದು. ಹಾಗೆ ವಿಸ್ತರಣೆಯ ಆರಂಭಿಕ ಹಂತದಲ್ಲಿರುವ ಸೀತಾಫಲ, ಜಾಮೂನ್ ಹಣ್ಣುಗಳನ್ನು ನಾವು ಇದರಲ್ಲಿ ಬೆಳೆಯಬಹುದಾಗಿದೆ. ಹಣ್ಣುಗಳಲ್ಲದೆ ತರಕಾರಿ ಬೆಳೆಗಳು ಅಂತ ಬಂದಾಗ, ಪ್ರಥಮವಾಗಿ ಆಲೂಗಡ್ಡೆಯಲ್ಲಿ ಅಂಗಾಂಶ ಕೃಷಿ ಮೂಲಕ ಮಿನಿ ಟ್ಯೂಬರ್ಸ್ಗಳನ್ನು ತಯಾರಿಸಬಹುದಾಗಿದೆ. ಇದರಲ್ಲಿ ಏನು ಲಾಭ ಅಂತಂದ್ರೆ, ವೈರಸ್ ರಹಿತ ಬೀಜ ಆಲೂಗಡ್ಡೆಗಳು ಮತ್ತು 30-35 ಟನ್ ಪರ್ ಹೆಕ್ಟರಿಗೆ ಸಿಗುವಂತೆ ನಾವು ಇದನ್ನ ಬಳಸಬಹುದಾಗಿದೆ. ಟೊಮೆಟೊ ಮತ್ತು ಮೆಣಸಿನಕಾಯಿ ಬೆಳೆಗಳಲ್ಲಿ ಹೈಬ್ರಿಡ್ ಬೀಜಗಳನ್ನು ತಯಾರಿಸಬಹುದು. ಅಂಗಾಂಶ ಕೃಷಿ ಇದೊಂದು ಬಹು ಮುಖ್ಯವಾದ ವಿಧಾನವಾಗಿದೆ. ಅಲ್ಲದೆ ಮಸಾಲೆ ಬೆಳೆಗಳು, ಸ್ಪೈಸಸ್ ಅಂತ ಏನ್ ಕರಿತೀವಿ, ಇವುಗಳಲ್ಲೂ ಅಷ್ಟೇ ರೋಗರಹಿತ ಹೆಚ್ಚಿನ ಉತ್ಪಾದನೆಯ ಅರಿಶಿನ ತಳಿಗಳು, ಸಸ್ಯ ಕೀಟ ನಿರೋಧಕ ಶಕ್ತಿ ಇರುವಂತಹ ಶುಂಠಿ ಗಿಡಗಳು ಉತ್ತಮ ಏಲಕ್ಕಿ ತಳಿಗಳ ಸಂಶೋಧನಾ ಹಂತದಲ್ಲಿದ್ದಾವೆ. ಹೂವುಗಳು ಅಂತ ಬಂದಾಗ ಆರ್ಕಿಡ್, ಕಾರ್ನೇಷಿಯ, ಜೆರೇನಿಯಂ, ಗ್ಲಾಡಿಯೋಲಸ್, ಟುಲಿಪ್ಸ್ ಅಂತಹ ಅಲಂಕಾರಿಕ ಮತ್ತು ವಾಣಿಜ್ಯ ಹೂಗಾರಿಕೆ ಬೆಳೆಗಳನ್ನು ಸಹ ನಾವು ಅಂಗಾಂಶ ಕೃಷಿಯ ಮೂಲಕ ಉತ್ಪಾದಿಸಬಹುದಾಗಿದೆ. ಯುಕಲಿಪ್ಟಸ್, ಅಕೇಶಿಯಾ, ತೇಗು, ಅರಣ್ಯ ತಳಿಗಳು ಸಹಿತ ಪೇಪರ್ ಇಂಡಸ್ಟ್ರಿ ಮತ್ತು ಕಟ್ಟಡ ವಸ್ತುಗಳಿಗಾಗಿ ಹೆಚ್ಚಾಗಿ ಬಳಸಿಕೊಳ್ಳುತ್ತದೆ. ಅಶ್ವಗಂಧ, ಅಲೋವೆರಾ, ಬೇವು, ಸರ್ಪಗಂಧ, ಭ್ರಾಮಿ ಅಂತ ಔಷಧೀಯ ಗಿಡಗಳ ಬೇಡಿಕೆ ಕೂಡ ಪೂರೈಸುವುದು. ಈ ತರ ಕೈಗಾರಿಕಾ ಬೆಳೆಯಾದ ಸಕ್ಕರೆ, ಕಬ್ಬು ಅಂಗಾಂಶ ಕೃಷಿಯ ಮೂಲಕ ಉತ್ತಮ ಗುಣಮಟ್ಟದ, ವೇಗವಾಗಿ ವಿಸ್ತರಣೆ, ರೋಗರಹಿತ ಗಿಡಗಳನ್ನು ಸಹ ಬೆಳೆಸಬಹುದಾಗಿದೆ. ಇಂದಿಗೆ ಭಾರತವು ಪ್ರಪಂಚದಲ್ಲೇ ಅತಿ ದೊಡ್ಡ ಅಂಗಾಂಶ ಕೃಷಿ ಗಿಡಗಳ ಉತ್ಪಾದಕ ರಾಷ್ಟ್ರಗಳಲ್ಲಿ ಒಂದಾಗಿದೆ. ವರ್ಷಕ್ಕೆ ಕೋಟ್ಯಾಂತರ ಗಿಡಗಳನ್ನು ಉತ್ಪಾದಿಸಲಾಗುತ್ತದೆ. ಹೆಚ್ಚಾಗಿ ಮಹಾರಾಷ್ಟ್ರ, ಕರ್ನಾಟಕ, ಆಂಧ್ರಪ್ರದೇಶ್, ತಮಿಳುನಾಡು, ಗುಜರಾತ್ ರಾಜ್ಯಗಳಲ್ಲಿ ರೈತರು ಇದರಿಂದ ಹೆಚ್ಚಿನ ಲಾಭ ಪಡೆಯುತ್ತಿದ್ದಾರೆ. ಇದರಲ್ಲಿ ಕರ್ನಾಟಕ ಅಂತ ಬಂದಾಗ ಮುಖ್ಯವಾಗಿ ಬೆಳೆಯುವ ಅಂಗಾಂಶ ಬೆಳೆಗಳು ಯಾವುವು ಅಂದರೆ ಬಾಳೆ. ವಿಶೇಷವಾಗಿ ಹಾಸನ, ಚಿಕ್ಕಮಗಳೂರು, ತುಮಕೂರು ಮತ್ತು ಮೈಸೂರು ವಿಭಾಗದಲ್ಲಿ ವ್ಯಾಪಕವಾಗಿ ಬೆಳೆಯುತ್ತಿದ್ದಾರೆ. ಅಲ್ಲದೆ ಸಕ್ಕರೆ, ಕಬ್ಬು ಅಂತ ಬಂದಾಗ ಮಂಡ್ಯ, ಬಾಗಲಕೋಟೆ, ಬೆಳಗಾವಿ ಪ್ರದೇಶಗಳಲ್ಲಿ ಹೆಚ್ಚಾಗಿ ಬೆಳೆಯುತ್ತಿದ್ದಾರೆ. ಹಾಸನ, ಚಿಕ್ಕಮಗಳೂರು, ಕೊಡಗು ಪರ್ವತ ಪ್ರದೇಶಗಳಲ್ಲಿ ಆಲೂಗೆಡ್ಡೆ ತರಕಾರಿ ಬಹಳ ಪ್ರಾಮುಖ್ಯವಾಗಿ ಬೆಳೀತಾ ಇದ್ದೇವೆ. ಪ್ರಸ್ತುತವಾಗಿ ಹಾಸನ ಜಿಲ್ಲೆಯಲ್ಲಿ ರೈತರು ಮುಖ್ಯವಾಗಿ ಬಾಳೆ ಮತ್ತು ಆಲೂಗೆಡ್ಡೆಯಲ್ಲಿ ಅಂಗಾಂಶ ಕೃಷಿ ಗಿಡಗಳನ್ನು ಬಳಸುತ್ತಿದ್ದಾರೆ. ಬಾಳೆಯ ಗ್ರ್ಯಾಂಡ್ 9 ತಳಿ ಹೆಚ್ಚು ಜನಪ್ರಿಯವಾಗಿ ಸಮಾನ ಗುಣಮಟ್ಟದ ಹಣ್ಣು ಹೆಚ್ಚು ಹೊರದೇಶಕ್ಕೆ ಅಥವಾ ರಾಜ್ಯಕ್ಕೆ ರಫ್ತು ಮತ್ತು ಮಾರುಕಟ್ಟೆಗೆ ಸೂಕ್ತವಾದ ತಳಿಯಾಗಿದೆ. ಆಲೂಗೆಡ್ಡೆ ಅಂಗಾಂಶ ಕೃಷಿ ಮೂಲಕ ರೋಗಮುಕ್ತ ಬೀಜ, ಆಲೂಗೆಡ್ಡೆ ಉತ್ಪಾದನೆ, ಉತ್ತಮ ಇಳುವರಿಯನ್ನು ಪಡೆದುಕೊಳ್ಳಬಹುದಾಗಿದೆ. ಸಕ್ಕರೆ, ಕಬ್ಬು ಕೂಡ ಕೆಲವು ಪ್ರದೇಶಗಳಲ್ಲಿ ವ್ಯಾಪಕವಾಗಿ ಬೆಳೆಯಲಾಗುತ್ತಿದೆ. ಒಟ್ಟಾರೆ ಹೇಳುವುದಾದರೆ ಅಂಗಾಂಶ ಕೃಷಿ ಒಂದು ಆಧುನಿಕ ಕೃಷಿ ತಂತ್ರಜ್ಞಾನ ಆಗಿದ್ದು ರೈತರಿಗೆ ಹೆಚ್ಚು ಉತ್ಪಾದನೆ, ರೋಗಮುಕ್ತ ಗಿಡಗಳು ಮತ್ತು ಮಾರುಕಟ್ಟೆಗೆ ಗುಣಮಟ್ಟದ ಬೆಳೆಗಳನ್ನು ಒದಗಿಸುವಲ್ಲಿ ಕ್ರಾಂತಿಕಾರಿ ಪಾತ್ರ ವಹಿಸಿದೆ ಎಂದು ಹೇಳಬಹುದು. ಅದರಲ್ಲೂ ಹಾಸನ ಜಿಲ್ಲೆಯಲ್ಲಿ ರೈತರು ಬಾಳೆ, ಆಲೂಗೆಡ್ಡೆ, ಸಕ್ಕರೆ, ಕಬ್ಬು ಬೆಳೆಗಳಲ್ಲಿ ಇದರ ಪ್ರಯೋಜನ ಪಡೆದು ಹೆಚ್ಚು ಆದಾಯ ಗಳಿಸಬಹುದಾಗಿದೆ. ಇನ್ನು ಆಲೂಗೆಡ್ಡೆಗೆ ಸಂಬಂಧಪಟ್ಟ ಹಾಗೆಯೂ ಕೂಡ ಇಲ್ಲಿ ತಾವು ಹೇಳಿದಂತಹ ಅಂಗಾಂಶ ಕೃಷಿ ಪದ್ಧತಿಯನ್ನ ಬಳಕೆಯನ್ನ ಮಾಡಲಾಗ್ತಾ ಇದೆ. ಆಲೂಗೆಡ್ಡೆ ಅಂಗಾಂಶ ಕೃಷಿ ಪದ್ಧತಿಯ ಪ್ರಾಮುಖ್ಯತೆ ಏನು, ಯಾವ ಹಂತಗಳು ಇರುತ್ತೆ ಇಲ್ಲಿ ಸಸ್ಯ ಉತ್ಪಾದನೆಗೆ, ಇದರಿಂದ ಏನೆಲ್ಲ ಲಾಭಗಳನ್ನ ನಮ್ಮ ಕೃಷಿಕರು ಪಡೆದುಕೊಳ್ಳಬಹುದು ಅಂತೀರಿ? ಆಲೂಗೆಡ್ಡೆಯಲ್ಲಿ ಅಂಗಾಂಶ ಕೃಷಿ ಅಂತ ಬಂದಾಗ ಪ್ರಮುಖವಾಗಿ ಕುಡಿಕಾಂಡ ಕಡ್ಡಿಗಳ ವಿಧಾನವನ್ನು ಬಳಸುತ್ತಾರೆ. ಆಲೂಗೆಡ್ಡೆಯಲ್ಲಿ ವೈರಸ್ ರಹಿತ ಉತ್ತಮ ಗುಣಮಟ್ಟದ ಬೀಜಗಡ್ಡೆಗಳು ಅಂದರೆ ಸೀಡ್ ಟ್ಯೂಬರ್ಸ್ ಅನ್ನು ತಯಾರಿಸಲು ಅಂಗಾಂಶ ಕೃಷಿಯ ವಿಧಾನವನ್ನು ಹೆಚ್ಚು ಬಳಸುತ್ತಾರೆ. ಇದರ ವಿಧಾನದ ಹಂತಗಳು ಅಂತ ಬಂದಾಗ ಮೊದಲನೆಯದಾಗಿ ಮೂಲ ಸಸ್ಯದ ಆಯ್ಕೆಯನ್ನು ಮಾಡಬೇಕು. ಇದಕ್ಕೆ ಆರೋಗ್ಯಕರ, ರೋಗರಹಿತ ಮತ್ತು ಉತ್ತಮ ಉತ್ಪಾದನಾ ಸಾಮರ್ಥ್ಯ ಹೊಂದಿರುವ ಆಲೂಗೆಡ್ಡೆ ತಳಿಯನ್ನು ಆಯ್ಕೆ ಮಾಡಲಾಗುತ್ತದೆ. ಸಾಮಾನ್ಯವಾಗಿ ಎಪಿಕಲ್ ಮರಿಸ್ಟಮ್ ಅಂದರೆ ಶೂ ಟಿಪ್ ಅಥವಾ ಪಾರ್ಶ್ವಮೊಗ್ಗು ಅಂದರೆ ಆಕ್ಸಿಲರಿ ಬಡ್ ಅನ್ನು ಬಳಸುತ್ತಾರೆ. ನಂತರ ಸ್ಟರ್ಲೈಸೇಷನ್ ನಿಷ್ಪ್ರಣೀಯ ಅಂತ ಮಾಡಲಾಗುವುದು. ಈ ಸಸ್ಯ ಭಾಗವನ್ನು ನೀರು ಮತ್ತು ನಿಷ್ಕ್ರಿಯ ದ್ರಾವಕ ಸ್ಟರೈಲ್ ಡಿಸ್ಟಿಲ್ ವಾಟರ್ ಅಲ್ಲಿ ಬಳಸಿಕೊಂಡು ರೋಗಾಣು ಮುಕ್ತಗೊಳಿಸುತ್ತೇವೆ. ಇದು ಪೋಷಕ ಮಾಧ್ಯಮದಲ್ಲಿ ಹುಳು ಅಥವಾ ದುಂಡಾನು ಬ್ಯಾಕ್ಟೀರಿಯಾಗಳನ್ನು ಬೆಳೆಯದಂತೆ ತಡೆಯಲಾಗುತ್ತದೆ. ಪೋಷಕ ಮಾಧ್ಯಮವಾಗಿ ಮುರಶಿಗ ಅಂಡ್ ಸ್ಕೂಗ್ ಮೀಡಿಯಂ MS ಮೀಡಿಯಾ ಸಾಮಾನ್ಯವಾಗಿ ಬಳಸಲಾಗುತ್ತದೆ. ಇದರಲ್ಲಿ ಕಾರ್ಬನ್ ಮೂಲ ಸಕ್ಕರೆ, ಮೈಕ್ರೋ ಮತ್ತು ಮ್ಯಾಕ್ರೋ ಪೋಷಕಾಂಶಗಳನ್ನು ಅಲ್ಲದೆ ವಿಟಮಿನ್ಸ್ ಮತ್ತು ಹಾರ್ಮೋನ್ಸ್ಗಳನ್ನು ಸೇರಿಸಲಾಗುತ್ತದೆ. ನಂತರ ಸಸ್ಯದ ಭಾಗ ಅಂದರೆ ಎಕ್ಸ್ಪ್ಲಾಂಟ್ ಚಯನ ಏನಂತೀವಿ ಅದನ್ನು ಸ್ಟರ್ಲೈಸ್ ಪರಿಸರದಲ್ಲಿ ಕಲ್ಚರ್ ಬಾಟಲ್ಸ್ ಗ್ಲಾಸ್ ಬಾಟಲ್ಸ್ಗಳಿರುತ್ತೆ ಅದರಲ್ಲಿ ನೆಡಲಾಗುತ್ತದೆ. ಇದಕ್ಕೆ ಸೈಟೋಕೈನಿನ್ ಎನ್ನುವ ಸಸ್ಯ ಹಾರ್ಮೋನ್ ಅನ್ನು ಹಾಕಿ ಮಾಧ್ಯಮದಲ್ಲಿ ಹೊಸ ಕೊಂಬೆಗಳು ಬೆಳೆಯುವಂತೆ ಮಾಡುತ್ತೇವೆ. ಇವುಗಳನ್ನು ಬೇರ್ಪಡಿಸಿ ಮರು ನೆಡುವ ಮೂಲಕ ಹೆಚ್ಚು ಪ್ರಮಾಣದಲ್ಲಿ ಸಸ್ಯಗಳನ್ನು ಉತ್ಪಾದಿಸಲಾಗುತ್ತದೆ. ತದನಂತರ ಇವುಗಳನ್ನು ಆಕ್ಸಿನ್ ಎನ್ನುವ ಸಸ್ಯ ಹಾರ್ಮೋನ್ ಇರುವ ಮಾಧ್ಯಮದಲ್ಲಿ ನೆಟ್ಟು ಬೇರುಗಳನ್ನು ಬರಲು ಬಿಡುತ್ತೇವೆ. ಈ ಪ್ರಯೋಗಾಲಯದಲ್ಲಿ ಬೆಳೆದ ಸಸ್ಯಗಳನ್ನು ಹಸಿರು ಮನೆ ಅಥವಾ ಪಾಲಿಹೌಸ್ಗೆ ವರ್ಗಾಯಿಸಿ ನಿಧಾನವಾಗಿ ಹೊರಗಿನ ವಾತಾವರಣಕ್ಕೆ ಹೊಂದಿಕೊಳ್ಳಲಾಗುತ್ತದೆ. ಈ ಮಾದರಿ ಬೆಳೆಯುವ ಆಲೂಗೆಡ್ಡೆ ಸಸಿಗಳನ್ನು ವಿಶೇಷ ಮಾಧ್ಯಮದಲ್ಲಿ ಬೆಳೆಸಿದರೆ ಸಣ್ಣ ಗಡ್ಡೆಗಳು ಏನು ಮೈಕ್ರೋಟ್ಯೂಬರ್ಸ್ಗಳು ಅಂತೀವಿ ಅವುಗಳನ್ನು ನಿರ್ಮಾಣವಾಗುತ್ತವೆ. ಇವುಗಳನ್ನು ಬಿತ್ತನೆಗೆ ಬಳಸಲಾಗುತ್ತದೆ. ಅಂಗಾಂಶ ಕೃಷಿಯ ಲಾಭಗಳು ಅಂತ ಬಂದಾಗ ವೈರಸ್ ರಹಿತ ರೋಗಮುಕ್ತ ಬೀಜಗಳ ಉತ್ಪಾದನೆ, ಕಡಿಮೆ ಅವಧಿಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಸಿಗಳ ಉತ್ಪಾದನೆ, ಇದರಲ್ಲಿ ವರ್ಷಪೂರ್ತಿ ಉತ್ಪಾದನೆಯನ್ನು ಸಾಧ್ಯಗೊಳಿಸಿಕೊಳ್ಳಬಹುದು. ಉತ್ತಮ ಗುಣಮಟ್ಟ ಮತ್ತು ಸಮಾನತೆ ಹೊಂದಿರುವ ಗಿಡಗಳನ್ನು ಪಡೆದುಕೊಳ್ಳಬಹುದು. ಹೀಗಾಗಿ ಆಲೂಗೆಡ್ಡೆ ಅಂಗಾಂಶ ಕೃಷಿಕರಿಗೆ ಉತ್ಪಾದನಾ ಸಾಮರ್ಥ್ಯ ಹೆಚ್ಚಿಸುವಲ್ಲಿ, ರೋಗ ನಿಯಂತ್ರಣದಲ್ಲಿ ಹಾಗೂ ಉತ್ತಮ ಗುಣಮಟ್ಟದ ಬೀಜ ಗಡ್ಡೆಗಳ ಲಭ್ಯತೆಯಲ್ಲಿ ಬಹಳ ಮುಖ್ಯವಾದ ತಂತ್ರಜ್ಞಾನವಾಗಿದೆ. ಅಲ್ಲದೆ ಆಲೂಗೆಡ್ಡೆ ಬೆಳೆಗಳಲ್ಲಿ ಸಾಮಾನ್ಯವಾಗಿ ಬೀಜಗಡ್ಡೆಗಳನ್ನು ಬಳಸುವ ಪದ್ಧತಿ ಇತ್ತು. ಆದರೆ ಈ ವಿಧಾನದಲ್ಲಿ ಹೆಚ್ಚು ಪ್ರಮಾಣದ ಗೆಡ್ಡೆಗಳು ಬೇಕಾಗುತ್ತದೆ. ಗದ್ದೆಯಲ್ಲಿರುವ ಗೆಡ್ಡೆಗಳ ಮೂಲಕ ವೈರಸ್ ಹಾಗೂ ಇತರೆ ರೋಗಗಳು ಮುಂದಿನ ಬೆಳೆಗೂ ಹರಡುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಸಾಮಾನ್ಯವಾಗಿ ಈ ಗಡ್ಡೆಗಳನ್ನು ಬೇರೆ ಪ್ರದೇಶಗಳಿಂದ, ಅಂದರೆ ಜಲಂಧರ್, ಪಂಜಾಬ್, ಹರಿಯಾಣದಿಂದ ತಂದು ತುಂಡು ಮಾಡಿ ಪ್ರತಿಯೊಂದರಲ್ಲೂ ಕನಿಷ್ಠ ಒಂದರಿಂದ ಎರಡು ಕಣ್ಣುಗಳು ಇರುವಂತೆ ಮಾಡಿ ಬಿತ್ತಲಾಗುತ್ತಿತ್ತು. ಗೆಡ್ಡೆಗಳನ್ನು ಬಳಸುವುದರ ಅನಾನುಕೂಲ ಎಂದರೆ ರೋಗಗಳು ಮತ್ತು ಕೀಟಗಳಿಂದ ಹೆಚ್ಚು ಸೋಂಕು, ಅಂದರೆ ಅಂಗಮಾರಿ ರೋಗ ಬಹಳ ವೇಗವಾಗಿ ಹರಡುತ್ತದೆ. ಸಂಗ್ರಹಣೆ ಮತ್ತು ಸಾರಿಗೆ ವೆಚ್ಚ ಜಾಸ್ತಿ ಇರುತ್ತದೆ. ಗುಣಮಟ್ಟದಲ್ಲಿ ಕುಸಿತ ಹಾಗೂ ಇಳುವರಿಯಲ್ಲಿ ಕುಸಿತವನ್ನು ಕಾಣಬಹುದಾಗಿತ್ತು. ಸೊ ಹೀಗಾಗಿ 50,000 ಹೆಕ್ಟೇರಿಂದ 8,000 ಹೆಕ್ಟೇರ್ ಬೆಳೆಯುವ ಪ್ರದೇಶ ಕಡಿಮೆಯಾಗಿದ್ದು, ಕಳಪೆ ಮತ್ತು 7-8 ತಲೆಮಾರಿನ ಬೀಜ ರಫ್ತಿನಿಂದ ಕಡಿಮೆ ಉತ್ಪಾದನೆಯಾಗುತ್ತಿತ್ತು. ಈ ಸಮಸ್ಯೆಗಳನ್ನು ಕಡಿಮೆ ಮಾಡಲು ಮತ್ತು ಆರೋಗ್ಯಕರ ವೈರಸ್ ರಹಿತ ಬೀಜಗಳನ್ನು ತಯಾರಿಸಲು ಕುಡಿಕಾಂಡ ಕಡ್ಡಿಗಳು ARC ಎಪಿಕಲ್ ರೂಟೆಡ್ ಕಟ್ಟಿಂಗ್ಸ್ ಪದ್ಧತಿಯನ್ನು ಅಭಿವೃದ್ಧಿಯಾಗಿದೆ. ಇದು ಅಂಗಾಂಶ ಕೃಷಿಯ ಹೊಸ ತಂತ್ರಜ್ಞಾನವಾಗಿದ್ದು ವಿಯೆಟ್ನಾಂ ದೇಶದಲ್ಲಿ ಪ್ರಖ್ಯಾತಿಗೊಂಡಿದೆ. ಅಲ್ಲದೆ ಪ್ರಪ್ರಥಮ ಬಾರಿಗೆ ಭಾರತದಲ್ಲಿ, ಅದರಲ್ಲೂ ಕರ್ನಾಟಕದಲ್ಲಿ ತೋಟಗಾರಿಕಾ ವಿಜ್ಞಾನದ ವಿಶ್ವವಿದ್ಯಾಲಯ ಮತ್ತು ತೋಟಗಾರಿಕಾ ಸಂಶೋಧನಾ ಮತ್ತು ವಿಸ್ತರಣಾ ಕೇಂದ್ರ ಸೋಮನಹಳ್ಳಿ ಕಾವಲ್ ಹಾಸನದಲ್ಲಿ ಪ್ರಸ್ತುತವಾಗಿ ಬೆಳೆಯುತ್ತಿದ್ದಾರೆ. ಹೀಗೆ ಈ ಆಲೂಗಡ್ಡೆಯಲ್ಲಿಯೂ ಕೂಡ ಅಂಗಾಂಶ ಕೃಷಿ ಪದ್ಧತಿ ಬಹಳ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ. ಅನೇಕ ವಿಧಾನಗಳನ್ನು ಮತ್ತು ಹಂತಗಳಲ್ಲಿ ಇದರ ಸಸ್ಯಗಳನ್ನು ಉತ್ಪಾದನೆಯನ್ನು ಮಾಡಿ ಅದನ್ನು ಸಾಗುವಳಿಯನ್ನು ಮಾಡಲಿಕ್ಕೆ ನೀಡಲಾಗ್ತಾ ಇದೆ. ಈ ಕುಡಿಕಾಂಡ ಕಡ್ಡಿಗಳ ಆಲೂಗಡ್ಡೆ ಪದ್ಧತಿಯ ವಿವರಗಳು ಮತ್ತು ಅದರ ಲಾಭಗಳು ಹಾಗೂ ಪ್ರಸ್ತುತವಾಗಿ ಬಳಸ್ತಾ ಇರತಕ್ಕಂತಹ ವಿವಿಧ ತಳಿಗಳ ಬಗ್ಗೆ ಪರಿಚಯವನ್ನು ಮಾಡಿಕೊಡಿ. ಕುಡಿಕಾಂಡ ಕಡ್ಡಿಯ ಅಂಗಾಂಶ ಕೃಷಿ ಪದ್ಧತಿ ಅಂದರೆ ಆಲೂಗೆಡ್ಡೆ ಸಸ್ಯದ ಮೇಲ್ಭಾಗದ ಕೊಂಬೆ, ಎಪಿಕಲ್ ಶೂಟ್ ಭಾಗವನ್ನು ಕತ್ತರಿಸಿ ತಯಾರಿಸಲಾದ ಚಿಕ್ಕ ಸಸಿಗಳು. ಸಾಮಾನ್ಯವಾಗಿ ಅಂಗಾಂಶ ಕೃಷಿ ಮೂಲಕ ತಯಾರಿಸಲಾದ ಆರೋಗ್ಯಕರ ತಾಯಿ ಸಸಿಯಿಂದ, ಅಂದರೆ ಮದರ್ ಪ್ಲಾಂಟ್, ಈ ಕಡ್ಡಿಗಳನ್ನು ತೆಗೆದುಕೊಂಡು ಸುಮಾರು 3-5 ಸೆಂಟಿಮೀಟರ್ ಉದ್ದದ ಈ ಕೊಂಬೆಯಲ್ಲಿ 1-2 ಎಲೆಗಳು ಹಾಗೂ 1 ಮೊಗ್ಗು ಇರುವಂತೆ ನೋಡಿಕೊಳ್ಳಬೇಕು. ಇವುಗಳನ್ನು ಸ್ವಚ್ಛವಾದ ಮಾಧ್ಯಮದಲ್ಲಿ, ಅಂದರೆ ಕೊಕೊಪಿಟ್, ಸ್ಟರೈಲ್ ಮಾಡಿದ ಮಣ್ಣಿನಲ್ಲಿ ನೆಟ್ಟು ಸುಮಾರು 10-14 ದಿನಗಳಲ್ಲಿ ಇವು ಬೇರು ಹಿಡಿದು ಚಿಕ್ಕ ಗಿಡಗಳಾಗಿ ಬೆಳೆಯುತ್ತವೆ. ಈ ಚಿಕ್ಕ ಗಿಡಗಳನ್ನು ಮೊದಲು ಪಾಲಿಯೋಸ್ ಅಥವಾ ನೆಟ್ ಹೌಸ್ನಲ್ಲಿ ಬೆಳೆಸಲಾಗುತ್ತದೆ. ಇದನ್ನು ಹಾರ್ನಿಂಗ್ ಎಂದು ಕರೆಯುತ್ತೇವೆ. ಈ ಹಂತದಲ್ಲಿ ಸಸಿಗಳು ನಿಯಂತ್ರಿತ ತೇವಾಂಶ ಮತ್ತು ತಾಪಮಾನಕ್ಕೆ ಹೊಂದಿಕೊಳ್ಳುತ್ತವೆ. ಹೀಗೆ ಹೊಂದಿಕೊಂಡ ನಂತರವೇ ಅವುಗಳನ್ನು ಮುಖ್ಯ ಹೊಲಕ್ಕೆ ಸ್ಥಳಾಂತರಿಸಲು ಮಾಡಲಾಗುತ್ತದೆ. ಇವು ಸಾಮಾನ್ಯ ಆಲೂಗೆಡ್ಡೆ ಗಿಡಗಳಂತೆ ಬೆಳೆದು ಬೇರುಗಳಲ್ಲಿ ಮಿನಿ ಟ್ಯೂಬರ್ಗಳು ಉತ್ಪಾದಿಸುತ್ತವೆ. ಈ ಮಿನಿ ಟ್ಯೂಬರ್ಗಳನ್ನು ಮುಂದಿನ ಹಂತದಲ್ಲಿ ಬೀಜ ಗೆಡ್ಡೆಗಳನ್ನಾಗಿ ಬಳಸಲಾಗುತ್ತದೆ. ಈ ಪದ್ಧತಿಗೆ ಹಲವು ಲಾಭಗಳಿವೆ. ಮೊದಲನೆಯದಾಗಿ, ಇವು ವೈರಸ್ ಹಾಗೂ ರೋಗರಹಿತ ಬೀಜಗಡ್ಡೆಗಳ ಉತ್ಪಾದನೆಯನ್ನು ಖಚಿತಪಡಿಸುತ್ತವೆ. ಎರಡನೆಯದಾಗಿ, ಒಂದು ತಾಯಿ ಗಿಡದಿಂದ 100 ಕಟ್ಟಿಂಗ್ಸ್ ತಯಾರಿಸಬಹುದಾಗಿದೆ. ಇದರಿಂದ ಬೀಜ ಉತ್ಪಾದನೆಯು ಕೂಡ ಬಹಳ ಹೆಚ್ಚಾಗುತ್ತದೆ. ಮೂರನೆಯದಾಗಿ, ಈ ವಿಧಾನದಲ್ಲಿ ಕಡಿಮೆ ವೆಚ್ಚದಲ್ಲಿ ಹೆಚ್ಚು ಉತ್ಪಾದನೆ ಸಾಧ್ಯವಾಗುತ್ತದೆ. ಏಕೆಂದರೆ ವರ್ಷ ಪೂರ್ತಿ ಸಸಿಗಳನ್ನು ಬೆಳೆಸಬಹುದು, ವರ್ಷಕ್ಕೆ 2 ಬಾರಿ ಬೀಜೋತ್ಪಾದನೆ ಮಾಡಬಹುದು. ಇದರಿಂದ ದೊಡ್ಡ ಪ್ರಮಾಣದ ಉದ್ಯಮ ನರ್ಸರಿ ಕೂಡ ಮಾಡಿಕೊಳ್ಳಬಹುದಾಗಿದೆ ಮತ್ತು ಆದಾಯವನ್ನು ಸಹ ದ್ವಿಗುಣಗೊಳಿಸಬಹುದು. ಹಾಸನ, ಚಿಕ್ಕಮಗಳೂರು, ಮೈಸೂರು, ಚಾಮರಾಜನಗರ ಜಿಲ್ಲೆಗಳಲ್ಲಿ ಬೀಜೋತ್ಪಾದನೆ ಮಾಡಲು ಒಳ್ಳೆ ಹವಾಮಾನ ಇದ್ದು ಒಳ್ಳೆಯ ಅವಕಾಶವಿದೆ. ಭಾರತ ಮತ್ತು ರಾಜ್ಯ ಸರ್ಕಾರ ರೈತರಿಗೆ ಅಂತ ಇರುವ ಯೋಜನೆ ಅಡಿಯಲ್ಲಿ ಕಡಿಮೆ ಮತ್ತು ಉತ್ತಮ ಗುಣಮಟ್ಟದ ಸಸ್ಯಗಳನ್ನು ತಯಾರಿಸಿ ಕೊಡುತ್ತಾರೆ. ಪ್ರಸ್ತುತವಾಗಿ ತಳಿಗಳು ಅಂತ ಬಂದಾಗ ಕುಫ್ರಿ ಜ್ಯೋತಿ ಮತ್ತು ಕುಫ್ರಿ ಹಿಮಾಲಿನಿ, ಕುಫ್ರಿ ಕರಣ್ ನೂತನವಾಗಿ ಅಂಗಮಾರಿ ರೋಗ ನಿರೋಧಕ ಹಾಗೂ ನಂಜಾಣು ರೋಗ ನಿರೋಧಕ ಶಕ್ತಿಗಳನ್ನು ಹೊಂದಿದ್ದು ಹೆಚ್ಚು ಇಳುವರಿ ಕೂಡ ಕಾಣಬಹುದಾಗಿದೆ. ಈ ಪದ್ಧತಿಯು ಅಮೆರಿಕ, ಯುರೋಪ್, ಏಷ್ಯಾ ಮುಂತಾದ 180 ದೇಶಗಳಲ್ಲಿ ಪ್ರಸಿದ್ಧಿಯಾಗಿದೆ. ಈ ಪದ್ಧತಿಯಲ್ಲಿ ಸಾಂಪ್ರದಾಯಿಕ ವಿಧಾನಕ್ಕಿಂತ ಬೇಗನೆ ಬೀಜಗಡ್ಡೆಗಳನ್ನು ಪಡೆದುಕೊಳ್ಳಬಹುದಾಗಿದೆ. ಉದಾಹರಣೆಗೆ ಕುಫ್ರಿ ಜ್ಯೋತಿ, ಒಂದು ಗೆಡ್ಡೆ 300 ಗ್ರಾಂ ಗಾತ್ರ ಇರುತ್ತದೆ. ಒಂದು ಗೆಡ್ಡೆಯಿಂದ 6-8 ಗೆಡ್ಡೆಗಳನ್ನಾಗಿ ಬಿತ್ತಬಹುದು. ಹಾಗೆ ಕುಫ್ರಿ ಹಿಮಾಲಿನಿ, ಒಂದು ಗೆಡ್ಡೆಗೆ 400 ಗಾತ್ರ ಇರುತ್ತದೆ, ಅದರಲ್ಲಿ 10-15 ಗೆಡ್ಡೆಗಳನ್ನು ಬಿತ್ತಬಹುದು. ಸಸಿಗಳನ್ನು ಸಾಲು ಅಥವಾ ಜೋಡಿ ಸಾಲು ಪದ್ಧತಿಯಾಗಿ ನಾಟಿ ಮಾಡಬಹುದು. ಸುಮಾರು 60-20 ಸೆಂಟಿಮೀಟರ್ ಅಂತರದಲ್ಲಿ ಒಂದರಿಂದ ಒಂದು ಗಿಡಕ್ಕೆ ನೆಡಲಾಗುತ್ತದೆ. 90-100 ದಿವಸಗಳ ಬೆಳೆಗೆ ಅವಧಿಯಾಗಿದ್ದು 33,000 ಕುಡಿಕಾಂಡ ಸಸಿಗಳು ಪ್ರತಿ ಎಕರೆಗೆ ಬೇಕಾಗುತ್ತದೆ. ಒಂದು ಸಸಿಯ ಬೆಲೆ 60 ಪೈಸೆ ರೂಪಾಯಿ ಇದ್ದರೆ ಒಟ್ಟು ಖರ್ಚು 60,000 ರೂಪಾಯಿ, ಎಕರೆಗೆ 8 ಟನ್ ಅಥವಾ 80 ಕ್ವಿಂಟಲ್ ದೊರಕುತ್ತದೆ. ಒಟ್ಟಾರೆ ಆಲೂಗೆಡ್ಡೆಯ ಕುಡಿ ಕಾಂಡ ಕಡ್ಡಿ ಅಂಗಾಂಶ ಕೃಷಿ ಪದ್ಧತಿ ಕೃಷಿಕರಿಗೆ ಉತ್ತಮ ಗುಣಮಟ್ಟದ ಬೀಜಗೆಡ್ಡೆಗಳನ್ನು ಒದಗಿಸುವ ಆಧುನಿಕ ಹಾಗೂ ಆರ್ಥಿಕ ಪ್ರಯೋಜನ ನೀಡುವ ವಿಧಾನವಾಗಿದೆ. ಪ್ರಖ್ಯಾತವಾಗಿ ಹಾಸನ ಜಿಲ್ಲೆಯ ರೈತರಿಗೆ ಆಲೂಗೆಡ್ಡೆ ಬೆಳೆ ಬೆಳೆಯಲು ತುಂಬಾ ಸೂಕ್ತವಾದ ಹವಾಮಾನವಾಗಿದ್ದು, ಇಲ್ಲಿ ಆಲೂಗೆಡ್ಡೆ ಉತ್ಪಾದನೆ ಮಾಡುವ ರೈತರು ಸಾಂಪ್ರದಾಯಿಕ ಬೀಜ ಗೆಡ್ಡೆಗಳಿಗೆ ಮಾತ್ರ ಅವಲಂಬಿಸದೆ ಕುಡಿ ಕಾಂಡ ಕಡ್ಡಿ ಎಪಿಕಲ್ ರೂಟೆಡ್ ಕಟ್ಟಿಂಗ್ಸ್ ಅಂಗಾಂಶ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡರೆ ವೈರಸ್ ರಹಿತ ಅಂಗಮಾರಿ ರೋಗ ನಿರೋಧಕ ಶಕ್ತಿ ಇರುವ ಉತ್ತಮ ಗುಣಮಟ್ಟದ ಮಿನಿ ಟ್ಯೂಬರ್ಗಳು ದೊರೆತು ಭವಿಷ್ಯದಲ್ಲಿ ತಮ್ಮ ಹೊಲದಲ್ಲಿ ಹೆಚ್ಚು ಉತ್ಪಾದನೆ ಪಡೆಯಬಹುದಾಗಿದೆ. ಒಟ್ಟಾರೆ ಈ ಪದ್ಧತಿ ಹಾಸನ ಹಾಗೂ ಸುತ್ತಮುತ್ತಲಿನ ರೈತರಿಗೆ ಆರೋಗ್ಯಕರ ಬೀಜ ಲಭ್ಯತೆ, ಉತ್ಪಾದನೆ ಹೆಚ್ಚಳ ಹಾಗೂ ಆರ್ಥಿಕ ಲಾಭ ತಂದುಕೊಡುವ ವಿಶ್ವಾಸಾರ್ಹ ತಂತ್ರಜ್ಞಾನವಾಗಿದೆ. ತಾವಾಗ್ಲೇ ಹೇಳಿದ್ರಿ, ನಮ್ಮ ಹಾಸನ ಜಿಲ್ಲೆಯಲ್ಲಿ ಹೆಚ್ಚಾಗಿ ಬಳಕೆ ಮಾಡ್ತಾ ಇರತಕ್ಕಂಥದ್ದು ಈ ಒಂದು ಅಂಗಾಂಶ ಕೃಷಿಯನ್ನ ಅಂತ ಹೇಳಿದ್ರೆ ಆಲೂಗಡ್ಡೆ ಮತ್ತು ಬಾಳೆಯ ಹಣ್ಣಿಗೆ ಸಂಬಂಧಪಟ್ಟ ಹಾಗೆ ಅಂತ ಹೇಳಿ. ಬಾಳೆಯ ಅಂಗಾಂಶ ಕೃಷಿ ಪದ್ಧತಿಯ ಬಗ್ಗೆ ಒಂದಷ್ಟು ತಿಳಿಸ್ಕೊಡಿ, ಹಾಗೂ ಈ G9 ಬಾಳೆ ಏನಿದೆಯೋ ಅದರ ವೈಶಿಷ್ಟ್ಯತೆಗಳು ಏನಿದೆ ಅನ್ನುವಂಥದ್ದನ್ನ ತಿಳಿಸ್ಕೊಡಿ. ಎಲ್ಲರಿಗೂ ತಿಳಿದ ಹಾಗೆ ಕರ್ನಾಟಕ ಸೇರಿದಂತೆ ಭಾರತ ಬಹುತೇಕ ರಾಜ್ಯಗಳಲ್ಲಿ ವ್ಯಾಪಕವಾಗಿ ಬೆಳೆದಿರುವ ವಾಣಿಜ್ಯ ಹಣ್ಣಿನ ಬೆಳೆ ಎಂದರೆ ಬಾಳೆಹಣ್ಣು. ಇದರಲ್ಲಿ ಹೆಚ್ಚು ಉತ್ಪಾದನೆ, ಬೇಗನೆ ಲಾಭ ಮತ್ತು ಮಾರುಕಟ್ಟೆಯಲ್ಲಿ ಯಾವಾಗಲೂ ಬೇಡಿಕೆಯಲ್ಲಿರುವುದರಿಂದ ರೈತರ ಹೆಚ್ಚಿನ ಆಸಕ್ತಿ ತೋರಿಸುತ್ತಾರೆ. ಆದರೆ ಸಾಂಪ್ರದಾಯಿಕವಾಗಿ ಸಕ್ಕರ್ಸ್ ಮೂಲಕ ಬೆಳೆದಾಗ ಕೆಲವು ಸಮಸ್ಯೆಗಳನ್ನು ರೈತರು ಎದುರಿಸಬೇಕಾಗುತ್ತೆ. ಯಾವುವು ಅಂದರೆ ರೋಗ ಮತ್ತು ಕೀಟಬಾಧಿತ ಗಿಡಗಳು ಹರಡುವುದು, ಒಂದೇ ತಳಿಯ ಗಿಡಗಳು ಸಿಗದಿರುವುದು, ಸಮಾನ ಉತ್ಪಾದನೆ ಬರದಿರುವುದು ಹಾಗೂ ಬೆಳೆಯ ಕಾಲ ಹೆಚ್ಚುವುದು. ಈ ಸಮಸ್ಯೆಗಳಿಗೆ ಪರಿಹಾರವಾಗಿ ಅಂಗಾಂಶ ಕೃಷಿ ತಂತ್ರಜ್ಞಾನವನ್ನು ಬಳಕೆ ಮಾಡಲಾಗುತ್ತದೆ. ಪ್ರಮುಖವಾಗಿ ಅಂಗಾಂಶ ಕೃಷಿ ಪದ್ಧತಿ ಮೂಲಕ ಗ್ರ್ಯಾಂಡ್9, ಇದನ್ನ G9 ಅಂತಾನೂ ಕರೀತಾರೆ, ಈ ಬಾಳೆ ಬೆಳೆಯನ್ನು ತಯಾರಿಸಲಾಗುತ್ತದೆ. ಈ ತಳಿ ಅಮೆರಿಕದಿಂದ ಬಂದಿದ್ದು ಇಂದಿಗೆ ಭಾರತಾದ್ಯಂತ ವಿಶೇಷವಾಗಿ ಕರ್ನಾಟಕದಲ್ಲಿ ಹೆಚ್ಚು ಪ್ರಸಿದ್ಧವಾಗಿದೆ. ಇದನ್ನು ಸಾಮಾನ್ಯವಾಗಿ ಚಿಕ್ಕಬಾಳೆ ಅಥವಾ ಎಕ್ಸ್ಪೋರ್ಟ್ ಕ್ವಾಲಿಟಿ ಬಾಳೆ ಎಂದು ಸಹ ಕರೆಯುತ್ತಾರೆ. G9 ಅಥವಾ ಗ್ರ್ಯಾಂಡ್9 ಬಾಳೆಯ ವೈಶಿಷ್ಟ್ಯತೆ ಏನು ಎಂದರೆ ಇದು 6-7 ಅಡಿ ಗಿಡದ ಎತ್ತರ ಇರುತ್ತದೆ. ಅಲ್ಲದೆ ಇತರೆ ಬಾಳೆ ತಳಿಗಳಿಗಿಂತ ಉದ್ದ ಕಮ್ಮಿ ಇರುವುದರಿಂದ ಗಾಳಿಯಿಂದ ಬೀಳುವ ಅಪಾಯ ಬಹಳ ಕಡಿಮೆ ಇರುತ್ತದೆ. ಹಸಿರು ಬಣ್ಣದಿಂದ ಬಾಳೆಹಣ್ಣು ಹಳದಿ ಬಣ್ಣಕ್ಕೆ ತಿರುಗುತ್ತದೆ. ಅಲ್ಲದೆ ದಪ್ಪ, ದೀರ್ಘ, ಸಮಾನ ಗಾತ್ರದ ಗಟ್ಟಿಯಾದ ತೊಗಟೆಯನ್ನು ಹೊಂದಿರುತ್ತದೆ. ಒಂದು ಗಿಡದಿಂದ ಸುಮಾರು 20-30 ಕೆಜಿ ತೂಕದ ಬಾಳೆಗೊನೆ, ಪ್ರತಿ ಗೊನೆಯಲ್ಲೂ 200-220 ಹಣ್ಣುಗಳನ್ನು ಪಡೆದುಕೊಳ್ಳಬಹುದು ಹಾಗೂ ಹೆಚ್ಚು ದಿನ ಉಳಿಯುವ ಗುಣದಿಂದ ಅಂದರೆ ಶೆಲ್ಫ್ ಲೈಫ್ ಅಂತ ಕರಿತೀವಿ, ಹಣ್ಣಿನ ಶೇಖರಣೆ ಸಾಮರ್ಥ್ಯವನ್ನು ದ್ವಿಗುಣಪಡಿಸಬಹುದು. ಇದರಿಂದ ಹೊರ ರಾಜ್ಯಕ್ಕೆ ದೇಶಕ್ಕೆ ರಫ್ತು ಮಾಡಲು ಹಾಗೂ ಮಾರುಕಟ್ಟೆಗೆ ಸೂಕ್ತವಾಗಿದೆ. G9 ಅಂಗಾಂಶ ಕೃಷಿ ಬೆಳೆಯ ಪ್ರಯೋಜನಗಳು ಅಂತ ಬಂದಾಗ ಮೊದಲನೆಯದಾಗಿ ರೋಗ ಮುಕ್ತ ಗಿಡಗಳು ದೊರೆಯುತ್ತವೆ. ಸಮಾನ ಗಿಡಗಳು ಎಂದರೆ ಹಣ್ಣುಗಳು ಒಂದೇ ಸಮಯದಲ್ಲಿ ಬರುತ್ತವೆ. ಪ್ರತಿ ಎಕರೆಗೆ 30-35 ಟನ್ಸ್ ಫಲಾನುಭವಿಗಳಿಂದ ಹೆಚ್ಚು ಉತ್ಪಾದನೆ, ನೆಟ್ಟ 11-12 ತಿಂಗಳಲ್ಲಿ ಕೊಯ್ಲಿಗೆ ಬಂದು ಬೇಗನೆ ಹಣ್ಣು ಮಾರುಕಟ್ಟೆಗೆ ದೊರಕುತ್ತದೆ. ಸಮಾನ ಗಾತ್ರ, ಬಣ್ಣ, ದಪ್ಪ, ತೊಗಟೆ ಇರುವ ಹಣ್ಣುಗಳು ಲಭ್ಯವಿರುವುದರಿಂದ ರಫ್ತಿಗೆ ಬೇಕಾಗುವ ಗುಣಮಟ್ಟ ಸುಲಭವಾಗಿ ದೊರಕುತ್ತದೆ. ಪ್ರಖ್ಯಾತವಾಗಿ ಹಾಸನ ಜಿಲ್ಲೆಯ ರೈತರಿಗೆ ಅಂತ ಬಂದಾಗ ಹೆಚ್ಚಿನ ಪ್ರಮಾಣದಲ್ಲಿ ಅಂಗಾಂಶ ಕೃಷಿ ಪದ್ಧತಿಯನ್ನು ಬೆಳೆದು G9 ಬಾಳೆ ಬೆಳೆಸುತ್ತಿದ್ದಾರೆ. ಇದನ್ನು ಬೆಳೆಯುವ ಪದ್ಧತಿ ಅಥವಾ ಕ್ರಮಗಳು ಅಂತ ಬಂದಾಗ ಜೂನ್ ಜುಲೈ ಮಳೆಗಾಲದಲ್ಲಿ ಮುಖ್ಯವಾಗಿ ನೆಡುವುದು ಉತ್ತಮ ಸಮಯವಾಗಿದೆ. ಫೆಬ್ರವರಿ ಮಾರ್ಚ್ ಬೇಸಿಗೆ ಕೊನೆಯಲ್ಲಿ ಹನಿ ನೀರಾವರಿಯೊಂದಿಗೆ ಬೆಳೆಯಬಹುದು. ನೀರಾವರಿ ವ್ಯವಸ್ಥೆ ಇದ್ದರೆ ವರ್ಷಪೂರ್ತಿ ನೆಡುವುದು ಸಾಧ್ಯವಾಗುತ್ತದೆ. ಅಂಗಾಂಶ ಕೃಷಿ ಪದ್ಧತಿಯಿಂದ ಪ್ರಯೋಗಾಲಯದಲ್ಲಿ ತಯಾರಿಸಿದ ಬಾಳೆ ಸಸಿಗಳನ್ನು ತೆಗೆದುಕೊಂಡು ಮೊದಲು ಪಾಲಿಯೋಸ್ ಅಥವಾ ಹಸಿರುಮನೆಯಲ್ಲಿ 4-6 ವಾರಗಳು ಹಾರ್ಡಿಂಗ್ ಅನ್ನು ಮಾಡಬೇಕು. ನಂತರ ನರ್ಸರಿಯಲ್ಲಿ 30-40 ದಿನಗಳ ಕಾಲ ಬೆಳೆಸಬೇಕು. ಹೀಗೆ ಮಾಡಿದ ಗಿಡಗಳು ಹೊಲದ ನೈಸರ್ಗಿಕ ಪರಿಸರಕ್ಕೆ ಹೊಂದಿಕೊಳ್ಳುತ್ತವೆ. ಇದಾದ ನಂತರ 6-5 ಅಡಿ ಅಥವಾ 6-6 ಅಡಿ ಅಂತರದಲ್ಲಿ ನೆಡಬೇಕು. ಪ್ರತಿ ಎಕರೆಗೆ 1200-1500 ಗಿಡಗಳು ಬೇಕಾಗುತ್ತವೆ. 2x2x2 ಅಡಿ ಗಾತ್ರದ ಗುಂಡಿ ತೋಡಿ ಪ್ರತಿ ಗುಂಡಿಗೆ 10-15 ಕೆಜಿ ಕಾಂಪೋಸ್ಟ್ ಅಂದ್ರೆ ಗೊಬ್ಬರ, 250 ಕೆಜಿ ನಿಮ್ ಕೇಕ್, 50-100 ಗ್ರಾಂ ಸೂಪರ್ ಫಾಸ್ಫೇಟ್ ಹಾಕಿ ಗುಂಡಿಯನ್ನು ಮಣ್ಣು ಗೊಬ್ಬರ ಮಿಶ್ರಣದಿಂದ ತುಂಬಿ 15 ದಿನ ಬಿಟ್ಟು ನಂತರ ಈ ಬಾಳೆ ಗಿಡಗಳನ್ನು ನೆಡಬೇಕು. ಪ್ರತಿ ಗಿಡಕ್ಕೆ ಒಟ್ಟು NPK ರಾಸಾಯನಿಕ ಗೊಬ್ಬರಗಳು 400 ಯೂರಿಯಾ, 100 ಫಾಸ್ಫೇಟ್ ಹಾಗೆ 400 ಗ್ರಾಂಗಳಷ್ಟು ಪೊಟ್ಯಾಷಿಯಂ ಕೊಡಬೇಕು. ಹನಿ ನೀರಾವರಿ ಇದ್ದರೆ ಅತ್ಯುತ್ತಮವಾಗಿರುತ್ತದೆ. ಬೇಸಿಗೆ ಕಾಲದಲ್ಲಿ ಪ್ರತಿದಿನ ನೀರು, ಚಳಿಗಾಲದಲ್ಲಿ 2-3 ದಿನಕ್ಕೊಮ್ಮೆ ನೀರು ನೀಡಬೇಕಾಗುತ್ತದೆ. ಮಣ್ಣಿನಲ್ಲಿ ಯಾವಾಗಲೂ ತೇವಾಂಶವನ್ನು ಉಳಿಸಿಕೊಳ್ಳುವ ಹಾಗೆ ನೋಡಿಕೊಳ್ಳಬೇಕು. ಮುಖ್ಯ ಗಿಡಕ್ಕೆ ಬಂದರೆ ಸಕ್ಕರ್ಸ್ಗಳನ್ನು ತೆಗೆದು ಹಾಕಬೇಕು. ಒಂದು ಸಕ್ಕರನ್ನು ಇಟ್ಟುಕೊಂಡು ಇನ್ನೊಂದು ಸಕ್ಕರನ್ನು ತೆಗೆದು ಹಾಕಬೇಕು. ಇದನ್ನು ನಾವು ಡಿ ಸಕ್ಕರಿಂಗ್ ಎಂದು ಕರೆಯುತ್ತೇವೆ. ಅಂದ್ರೆ ಕಂದುಗಳು, ಮುಖ್ಯವಾಗಿ ಗಿಡಕ್ಕೆ ಒಂದು ಕಂದುವನ್ನು ಮಾತ್ರ ಬಿಟ್ಟು ಉಳಿದಂತಹ ಕಂದುಗಳನ್ನು ತೆಗೆದು ಹಾಕಬೇಕು. ಇದನ್ನು ನಾವು ಡಿ ಸಕ್ಕರಿಂಗ್ ಅಂತ ಕರೆಯುತ್ತೇವೆ. ಬಾಳೆಗೊನೆ ಬಂದಾಗ ಗಿಡ ಬೀಳದಂತೆ ಬಿದಿರು ಕೊಂಬುಗಳಿಂದ ತಡೆ ಹಾಕಬೇಕು. ಇದನ್ನು ಪ್ರಾಪಿಂಗ್ ಎಂದು ಸಹ ಕರೆಯಲಾಗುತ್ತದೆ. ಹಳದಿ ಎಲೆ, ಒಣ ಎಲೆ ತೆಗೆದು ಹಾಕಬೇಕು. ನೆಟ್ಟ 11-12 ತಿಂಗಳಲ್ಲಿ ಕೊಯ್ಲಿಗೆ ತಯಾರಾಗುತ್ತದೆ. ಪ್ರತಿ ಗಿಡಕ್ಕೆ 25-30 ಕೆಜಿ ತೂಕದ ಬಾಳೆಗೊನೆ ದೊರೆಯುತ್ತದೆ. ಪ್ರತಿ ಎಕರೆಗೆ 30-35 ಟನ್ಗಳಷ್ಟು ಇಳುವರಿ ಸಿಗುತ್ತದೆ. ರೈತರಿಗೆ ಸಲಹೆ ಅಂತ ಬಂದಾಗ ಪ್ರಮಾಣಿತ ಟಿಶ್ಯೂ ಕಲ್ಚರ್ ಅಥವಾ ಅಂಗಾಂಶ ಕೃಷಿ ಲ್ಯಾಬ್ನಿಂದ ಮಾತ್ರ ಗಿಡಗಳನ್ನು ಕೊಂಡುಕೊಳ್ಳಿ. ಹಾರ್ಡ್ನಿಂಗ್ ಪ್ರಕ್ರಿಯೆ ಆಗಿರುವಂತಹ ಹೊಲದಲ್ಲಿ ನೆಡಿ. ರಾಸಾಯನಿಕ ಗೊಬ್ಬರಗಳ ಜೊತೆಗೆ ಜೈವಿಕ ಗೊಬ್ಬರ, ನೀಮ್ ಕೇಕ್ ಹಾಗೂ ಜೈವಿಕ ನಿಯಂತ್ರಣ ಕ್ರಮಗಳನ್ನು ಬಳಸಿದರೆ ದೀರ್ಘಕಾಲದ ಲಾಭ ದೊರೆಯುತ್ತದೆ. ಹಾಗೆಯೇ ಮಾರುಕಟ್ಟೆ ಬೆಲೆ ಹೆಚ್ಚು ಸಿಗುವ ಅಂಗಾಮಿನಲ್ಲಿ ಕೊಯ್ಲು ಮಾಡುವುದು ಉತ್ತಮ ಸಾಧನೆಯಾಗಿದೆ. ಇದರ ಉತ್ಪಾದನೆ ಹೆಚ್ಚಾಗಿ ಮಾರುಕಟ್ಟೆ ಬೆಲೆ ಉತ್ತಮ ಇರುವುದರಿಂದ ಸ್ಥಳೀಯ ಮಾರುಕಟ್ಟೆ ಜೊತೆಗೆ ಬೆಂಗಳೂರು, ಮೈಸೂರು, ಚೆನ್ನೈ, ಮುಂಬೈ ಮಾರುಕಟ್ಟೆಗಳಲ್ಲಿಯೂ ಸಹ ಹಣ್ಣುಗಳನ್ನು ಸಾಗಾಣಿಕೆ ಮಾಡಬಹುದಾಗಿದೆ. ಅಲ್ಲದೆ ರೈತರಿಗೆ ಅತ್ಯಂತ ಲಾಭದಾಯಕ ಬೆಳೆಯಾಗಿದೆ. ಕಡಿಮೆ ಸಮಯದಲ್ಲಿ ಹೆಚ್ಚು ಫಲಾನುಭವ, ರಫ್ತು ಗುಣಮಟ್ಟದ ಹಣ್ಣು, ರೋಗ ಮುಕ್ತ ಗಿಡಗಳಿಂದ ಉತ್ತಮ ಆದಾಯ ತರಲು ಇದು ಸಹಕಾರಿಯಾಗಿದೆ. ಹಾಸನ ಸೇರಿದಂತೆ ಕರ್ನಾಟಕದ ಅನೇಕ ಜಿಲ್ಲೆಗಳಲ್ಲಿ ಈ ತಳಿ ರೈತರ ಪಾಲಿಗೆ ಹಣ್ಣಿನ ಚಿನ್ನದ ಬೆಳೆ ಆಗಿ ಬೆಳೆದಿದೆ. ಹೀಗಾಗಿ G9 ಅಥವಾ Grand 9 ಬಾಳೆ ಬೆಳೆದು ರೈತರು ಭವಿಷ್ಯದಲ್ಲಿ ಹೆಚ್ಚು ಆದಾಯ ಪಡೆದುಕೊಳ್ಳುವುದು ಗಮನಾರ್ಹವಾಗಿದೆ. ಹೀಗೆ ಅಂಗಾಂಶ ಕೃಷಿ ಅನ್ನುವಂಥದ್ದು ಏನಿದೆಯೋ ಇದು ಅನೇಕ ಬೆಳೆಗಳನ್ನ ಬಹಳ ಚೆನ್ನಾಗಿ ಒಳ್ಳೆ ಇಳುವರಿಯನ್ನು ಪಡೆಯಲಿಕ್ಕೆ ಹಾಗೂ ಒಂದೇ ಸಾರಿ ಎಲ್ಲ ಫಸಲು ಕೂಡ ಬರಲಿಕ್ಕೆ ಅನುಕೂಲವನ್ನ ಮಾಡಿಕೊಡುತ್ತೆ. ಒಳ್ಳೆ ಗುಣಮಟ್ಟದ ಉತ್ಪನ್ನಗಳನ್ನು ಕೂಡ ಪಡೆದುಕೊಳ್ಳುವ ಮೂಲಕ ನಮ್ಮ ಕೃಷಿಕರು ಅನೇಕ ಅನುಕೂಲಗಳನ್ನ ಮಾಡಿಕೊಳ್ಳಬಹುದು. ಇನ್ನು ಈ ಅಂಗಾಂಶ ಕೃಷಿಗೆ ಸಂಬಂಧಪಟ್ಟ ಹಾಗೆ ಇನ್ನು ಹೆಚ್ಚಿನ ಮಾಹಿತಿಗಾಗಿ ತಮ್ಮನ್ನ ಸಂಪರ್ಕ ಮಾಡತಕ್ಕಂಥದ್ದು ಹೇಗೆ? ಡಾಕ್ಟರ್ ಸ್ಮಿತಾ, ಸಹಾಯಕ ಪ್ರಾಧ್ಯಾಪಕ ಜೈವಿಕ ತಂತ್ರಜ್ಞಾನ ವಿಭಾಗದಲ್ಲಿ ಹಾಸನ ಕಾಲೇಜ್ ಕಾರ್ಯಕರಿಯಲ್ಲಿ ಇರುತ್ತೆ. 9739290521 ಇದು ನನ್ನ ಮೊಬೈಲ್ ಸಂಖ್ಯೆ ಆಗಿದೆ. ಇದಕ್ಕೆ ಸಂಪರ್ಕಿಸಿದರೆ ಲಭ್ಯವಾಗಿರುತ್ತೇನೆ. ಮತ್ತೊಮ್ಮೆ ನಿಮ್ಮ ಸಂಪರ್ಕ ಸಂಖ್ಯೆಯನ್ನ ಹೇಳಿ. 9739290521. ಒಳ್ಳೆಯದು. ಡಾಕ್ಟರ್ ಎಸ್ ಸ್ಮಿತಾ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಅಂಗಾಂಶ ಕೃಷಿಯ ಬಗ್ಗೆ ವಿವರವಾದಂತಹ ಮಾಹಿತಿಯನ್ನ ಮಾಡಿಕೊಟ್ರಿ. ನಮ್ಮ ಭಾಗದ ರೈತರು ಅಂಗಾಂಶ ಕೃಷಿ ಪದ್ಧತಿಯನ್ನ ಬಳಕೆಯನ್ನ ಮಾಡಿಕೊಂಡು ಯಾವೆಲ್ಲ ಬೆಳೆಗಳನ್ನ ಬೆಳೆಯುವ ಮೂಲಕ ಆರ್ಥಿಕವಾಗಿ ಸಬಲರಾಗಬಹುದು ಅನ್ನುವಂಥ ವಿಚಾರಗಳನ್ನು ಕೂಡ ತಿಳಿಸಿಕೊಟ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ ಸರ್. ಇದುವರೆಗೆ ಅಂಗಾಂಶ ಕೃಷಿ ತಂತ್ರಜ್ಞಾನ ಕುರಿತಂತೆ ಹಾಸನ ತಾಲೂಕು ಕಾರ್ಯಕೆರೆಯಲ್ಲಿರುವ ಕೃಷಿ ಮಹಾವಿದ್ಯಾಲಯದ ಪ್ರಾಧ್ಯಾಪಕರಾದ ಡಾಕ್ಟರ್ ಎಸ್ ಸ್ಮಿತಾ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ರೈತ ಬಾಂಧವರೇ, ಇದೇ ಸರಣಿಯ ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ಆಹಾರ ಸಂಸ್ಕರಣೆ ಹಾಗೂ ಮೌಲ್ಯವರ್ಧನೆ ಕುರಿತಂತೆ ಹಾಸನ ತಾಲೂಕು ಕಾರ್ಯಕೆರೆಯಲ್ಲಿರುವ ಕೃಷಿ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಎನ್ ಸತೀಶ್ ಅವರೊಂದಿಗಿನ ಸಂದರ್ಶನವನ್ನು ಆಲಿಸಬಹುದು.